ಮಾಹಿತಿಯನ್ನು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ವೈ ಎಸ್ ಅಮರೇಶ್ ಅವರೇ, ಮೊದಲನೇದಾಗಿ ರೈತರಿಗೆ ಈ ಬೆಂಡೆಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವ ಈ ಭಾಗದಲ್ಲಿ ಪ್ರಮುಖವಾಗಿ ಬರ್ತವೆ? ನಮಸ್ಕಾರ. ರಾಯಚೂರು ಸುತ್ತಮುತ್ತಲಿನಲ್ಲಿ ಅನೇಕ ರೈತರು ಈ ಬೆಂಡಿ ಬೆಳೆಯನ್ನು ಬಹಳವಾಗಿ ಬೆಳೀತಾ ಇದ್ದಾರೆ. ಆ ಬೆಂಡಿ ಬೆಳೆಯಲ್ಲಿ ಸಹ ಕೆಲವೊಂದು ರೋಗಗಳನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಸಸಿ ಸಾಯ್ತಕ್ಕಂಥ ರೋಗ ಇರ್ಬೋದು ರೀ. ಇನ್ನು ಬೆಳೆಯ ಹಂತದಲ್ಲಿ ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಹಳದಿ ನಂಜಾಣು ರೋಗ, ಇವು ಭಾಳ ಪ್ರಮುಖವಾಗಿ ಬರ್ತಕ್ಕಂಥ ರೋಗಗಳು. ಇವುಗಳಿಂದ ಏನಾಗ್ತಾ ಇದ್ದಾರೆ, ನಮ್ಮ ರೈತರಲ್ಲಿ ಈ ಒಂದು ಬೆಂಡಿ ಇಳುವರಿ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದೆ. ಕಡಿಮೆ ಮಾಡುವಲ್ಲಿ ಈ ಒಂದು ರೋಗಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈಗ ಮೊದಲನೇದಾಗಿ ಈ ಬೂದಿ ರೋಗಕ್ಕೆ ಬಂದರೆ, ಬೂದಿ ರೋಗವನ್ನು ಇಲ್ಲಿ ಲಕ್ಷಣಗಳು ಹೇಗಿರ್ತವೆ ಮತ್ತು ಯಾವ ಒಂದು ಕಾಲದಲ್ಲಿ ಬೂದಿ ರೋಗ ಜಾಸ್ತಿ ಬರುತ್ತೆ, ಜೊತೆಗೆ ಬೂದಿ ರೋಗ ಬರಲಾರದಂತೆ ಏನು ಮಾಡಬೇಕು, ಬೆಳೆ ಯಾವ ಹಂತದಲ್ಲಿ ಬರುತ್ತಂತಿರ್ತಾವೆ? ಬೆಂಡಿಗಳಲ್ಲಿ ಬಹಳ ಮುಖ್ಯ ರೋಗ ಅಂತಂದರೆ ಬೂದಿ ರೋಗ ಬೆಂಡಿ ಬೆಳೆಯಲ್ಲಿ. ಹಾಗಾಗಿ ಇದು ಪ್ರಾರಂಭದ ಅಂತಂದರೆ ಈ ನಾಟಿ ಮಾಡಿದ ನಂತರ, ನಾಟಿ ಮಾಡಿದ ನಂತರ ಎರಡೂವರೆ ತಿಂಗಳ ನಂತರ, ನಾಟಿ ಮಾಡಿದ ಎರಡು ತಿಂಗಳಲ್ಲಿ ನಾವು ಈ ರೋಗವನ್ನು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಬೂದಿ ರೋಗ ಸಾಮಾನ್ಯವಾಗಿ ಚಳಿಗಾಲ ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ತನಕ ನಾವು ಆ ಒಂದು ಸಮಯ ಪರಿಣಾಮ ಬೀರ್ತದೆ ಅಂದರೆ ಶೇಕಡ 70-80% ನಾವು ಇಳುವರಿಯನ್ನು ನಷ್ಟ ಆಗುವುದನ್ನು ನೋಡಿದ್ದೀವಿ ರೀ. ಅಷ್ಟು ಪ್ರಮಾಣದಲ್ಲಿ ರೋಗವನ್ನು ನೋಡ್ತೀವಿ. ಇದು ಲಕ್ಷಣ ಯಾಗಿರ್ತದೆ ಅಂತಂದರೆ ಈ ಬೂದಿ ಆಕಾರದ ಪೌಡ್ರ್, ಬಿಳಿ ಪೌಡ್ರ್ ಬಣ್ಣದ ಒಂದು ಶಿಲೀಂಧ್ರದ ಕಣಗಳು ಈ ಎಲೆಯ ಮೇಲೆ ಕೆಳಭಾಗದಲ್ಲಿ ಪ್ರಾರಂಭದಲ್ಲಿ ಆವರಿಸ್ತವೆ ರೀ. ನಂತರ ದಿನಗಳಲ್ಲಿ ಅದೇನಾಗುತ್ತೆ, ಕಂಪ್ಲೀಟ್ ಎಲೆಯ ಮೇಲೆ ಎಲೆ ಸಂಪೂರ್ಣವಾಗಿ ಬಿಳಿ ಬೂದಿ ಬಣ್ಣ ಬೂದಿಯನ್ನು ಆಡುವುದನ್ನು ನೋಡ್ತೀವಿ. ಅದಲ್ಲದೆ ಬರೇ ಎಲೆಯಕ್ಕೆ ಸೀಮಿತ ಆಗಿರೋದಿಲ್ಲ ರೀ, ಈ ಬೂದಿ ಬಣ್ಣ ಅಥವಾ ಬೂದಿ ಈ ರೋಗವು ಈ ಹೂವಿನ ಮೇಲೆ ಸಹ ನೋಡ್ತೀವಿ. ಇನ್ನೂ ತೀವ್ರವಾಗಿತ್ತಪ್ಪಂತಂದರೆ ಬೆಂಡಿನ ಮೇಲೆ, ಬೆಂಡ್ ಕಾಂಡದ ಮೇಲೆ, ಫ್ರೂಟ್ಸಿನ ಮೇಲೆ ಸಹ, ಬೆಂಡಿ ಫ್ರೂಟ್ಸ್ ಮೇಲೆ ಸಹ ನಾವು ಬಿಳಿ ಬಣ್ಣದ ಪೌಡ್ರನ್ನು ಬೆಳವಣಿಗೆಯನ್ನು ನೋಡ್ತೀವಿ. ಇದರಿಂದ ಏನಾಗುತ್ತೆ, ಆ ಒಂದು ಬೆಂಡಿಯ ಇಳುವರಿ, ಹಣ್ಣಿನ ಇಳುವರಿ ಕಮ್ಮಿ ಆಗುತ್ತೆ ರೀ. ಅದಲ್ಲದೆ ಡಿಫಾರ್ಮ್ ಆಗುತ್ತೆ ರೀ, ಅಂದರೆ ಶೇಪ್ ಸಹ ಕಳ್ಕೊಡ್ತವೆ, ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದಲ್ಲದೆ ಇಳುವರಿ ಸಹ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಅಂದರೆ ಇದು ಯಾವ ಸೀಸನಲ್ಲಿ ಜಾಸ್ತಿ ಬರುತ್ತಂತಿರ್ತಾವೆ ಬೆಂಡೆ ಬೆಳೆಯಲ್ಲಿ? ಈಗ ಬೆಂಡೆಯನ್ನು ರೈತರು ಸುಮಾರು ಮಳೆಗಾಲದಲ್ಲಿ ಬೆಳೀತಾರೆ, ಚಳಿಗಾಲದಲ್ಲಿ ಬೆರೆದಿರ್ತಾರೆ, ಬೇಸಿಗೆಯಲ್ಲೂ ಹಾಕ್ತಿರ್ತಾರೆ ರೈತರು, ಯಾವ ಸೀಸನಲ್ಲಿ ಜಾಸ್ತಿ ಅಂತಿರ್ತಾವೆ ಇದು? ಈಗ ಮೂರು ಸೀಸನ್ಗಳಲ್ಲಿ ನಾವು ಕಂಪೇರ್ ಮಾಡಿ ನೋಡಿದಾಗ ಈ ಒಂದು ಚಳಿಗಾಲದಲ್ಲಿ ರೋಗ ಜಾಸ್ತಿ ಪ್ರಮಾಣದಲ್ಲಿ ಕಾಣಬರುತ್ತದೆ. ಮಳೆಗಾಲದಲ್ಲಿ ಸಹ ನಾವು ರೋಗಾಣು ಇದ್ದರೆ, ರೋಗದ ತೀವ್ರತೆ ರೋಗಾಣುಗಳಿದ್ದರೆ ನಾವು ರೋಗವನ್ನು ಸಹ ನೋಡ್ಬೋದು, ಬಟ್ ಚಳಿಗಾಲದಲ್ಲಿ ಇದು ತೀವ್ರತೆಯಾಗಿ ನಾವು ಕಂಡುಬರೋದನ್ನು ನೋಡ್ತೀವಿ. ಅಂದರೆ ಬೆಳೆ ಎಲ್ಲ ಹಂತದಲ್ಲಿ ರೋಗ ಬರ್ತದಂತೀರ, ಬೆಂಡೆಯಲ್ಲಿ ಬೂದಿ ರೋಗ ಅಥವಾ ಕೆಲವು ಹಂತಗಳಲ್ಲಿ ಮಾತ್ರ ಬರ್ತಂತೀರ? ನಾಟಿ ಮಾಡಿದ ಎರಡು ತಿಂಗಳ ನಂತರ, ಎರಡನೇ ತಿಂಗಳ ಅವಧಿ ನಂತರ ನಾವು ರೋಗವನ್ನು ನಾವು ತೀವ್ರವಾಗಿ ನೋಡ್ತೀವಿ. ಮುಖ್ಯವಾಗಿ ಈ ಒಂದು ಶಿಲೀಂಧ್ರದಿಂದ ಬರುತ್ತದೆ. ಈ ಒಂದು ಶಿಲೀಂಧ್ರ ಗಾಳಿ ಮುಖಾಂತರ ಹರಡಿ ಹೊಲೆಯೆಲ್ಲ ತೀವ್ರವಾಗಿ ರೋಗವನ್ನು ನಾವು ನೋಡ್ತೀವಿ. ಇನ್ನು ಬಂದಾಗ ರೋಗ ಹೇಗೆ ರೈತರು ನಿರ್ವಹಣೆಯನ್ನು ಮಾಡಬೇಕು, ಬರಲಾರದಂತೆ ಏನು ಮಾಡೋಕ್ಕೆ ಸಾಧ್ಯತೆ ಇದೆ ಈ ಒಂದು ಬೂದಿ ರೋಗ ಬೆಂಡೆ ಬೆಳೆಯಲ್ಲಿ? ಈಗ ರೈತರು ಪ್ರಾರಂಭದಲ್ಲಿ ಈ ರೋಗವನ್ನು ಗುರುತಿಸಿ ಈ ಬಿಳಿ ಬಣ್ಣವನ್ನು, ಅವರು ಬೂದಿ ಬಣ್ಣವನ್ನು ನೋಡಿದ ತಕ್ಷಣ, ಬೂದಿ ಬಣ್ಣದ ಒಂದು ರೋಗದ ಲಕ್ಷಣ ಕಂಡ ತಕ್ಷಣ ಇದಕ್ಕೆ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಒಂದು ವೆಟೆಬಲ್ ಸಲ್ಫರ್, ನೀರಿನಲ್ಲಿ ಕರುವ ಗಂಧಕ ಅಂತ ನಾನು ಸಿಗ್ತಾ ಇದ್ರೆ, ಅದು ಶೇಕಡಾ 3 ಗ್ರಾಂ ಅಥವಾ ಎಕ್ಸಾಕನೋಝೋಲ್ ಶೇಕಡಾ 1% ಅಥವಾ 1 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಡೈಫೆನ್ಕನೋಝೋಲ್ ಅಂತಲೂ ಶಿಲೀಂಧ್ರನಾಶಕ್ಕೆ, ಅಥವಾ ಮೈಕ್ಲೋಬಿಟನಿಲ್ ಅನ್ನೋ ಶಿಲೀಂಧ್ರನಾಶಕ್ಕೂ ಸಿಗ್ತದೆ. ಇವುಗಳಲ್ಲಿ ಯಾವುದಾದ್ರೂ ಒಂದು 2-3 ಸಲ ಸಿಂಪಡಣೆಯನ್ನು ಮಾಡಬೇಕು. ಮಾಡುವುದರಿಂದ ರೋಗವನ್ನು ನಾವು ಹತೋಟಿ ಮಾಡಬಹುದು. ಇನ್ನು ಮತ್ತೊಂದು ರೋಗ ತಾವು ಹೇಳಿದ್ದು ಹಳದಿ ನಂಜು ರೋಗ ಅಂತೇಳಿ, ಏನಿದು ಹಳದಿ ನಂಜು ರೋಗ ಅಂತಂದರೆ ಹಳದಿಯಾಗಿರುತ್ತೆ ಹೇಗೆ ಇದು, ಇಲ್ಲಿ ಯಾಕೆ ಬರುತ್ತೆ, ಯಾವ ಕಾಲದಲ್ಲಿ ಜಾಸ್ತಿ ಬೆಂಡೆ ಬೆಳೆಗೆ ಬರುತ್ತೆ ಇದು ರೋಗ, ಹತೋಟಿಯನ್ನು ಹೇಗೆ ಮಾಡಬೇಕು? ಆ ಬೆಂಡಿಯಲ್ಲಿ ಇನ್ನೊಂದು ಮುಖ್ಯ ರೋಗ ಅಂತಂದರೆ ಹಳದಿ ನಂಜು ರೋಗ. ಇದು ನಂಜಾಣುವಿನಿಂದ ಬರುತ್ತದೆ. ಇದರ ಲಕ್ಷಣ ಯಾಕಪ್ಪ ಅಂತಂದರೆ ಈ ಎಲೆಯ ನರಗಳ ಗುಂಟ ಹಳದಿ ಬಣ್ಣ ಹೋಗಿ, ಹಸಿರು ಬಣ್ಣ ಹೋಗಿ ಹಳದಿ ಬಣ್ಣ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ನರಗಳಲ್ಲಿ ನಾವು ಹಳದಿ ಬಣ್ಣವನ್ನು ನೋಡ್ತೀವಿ ಸಂಪೂರ್ಣವಾಗಿ, ಆಮೇಲೆ ಎಲೆ ಹಳದಿ ಆಗೋದನ್ನು ನೋಡ್ತೀವಿ. ಇದು ಪ್ರಾರಂಭದಲ್ಲಿ ಈ ರೋಗಕ್ಕೆ ತುತ್ತಾದರೆ ಆ ಒಂದು ಅಂಥ ಗಿಡದಿಂದ ನಾವು ಕಾಯಿಗಳನ್ನು ನಾವು ನಿರೀಕ್ಷೆ ಮಾಡೋದು ತಪ್ಪ, ಅಂದರೆ ಕಾಯಿ ಬಿಡುವುದಿಲ್ಲ. ಇದು ಪ್ರಾರಂಭದಲ್ಲೇ ರೋಗ ಬಂದರೆ ಗಿಡ ಕುಬ್ಜವಾಗುತ್ತೆ, ಸಂಪೂರ್ಣವಾಗಿ ಎಲೆಗಳೆಲ್ಲ ಹಳದಿ ಆಕಾರವಾಗಿ ನರಗಳಲ್ಲಿ ಹಳದಿ ಆಗೋದನ್ನು ನಾವು ನೋಡ್ತೀವಿ. ನಿರ್ವಹಣೆಯನ್ನು ಹೇಗೆ ಮಾಡ್ಬೋದು ಅಂದರೆ ಇದು ಯಾವ ಸೀಸನಲ್ಲಿ ಬರುತ್ತೆ, ಬೆಳೆ ಹಂತದಲ್ಲಿ ಏನಾದರೂ ಯಾವ ಬೆಳೆ ಬೇರೆ ಬೇರೆ ಬೆಳೆ ಹಂತದಲ್ಲಿ ಬರುತ್ತಾ ಇದು? ಇಲ್ಲ, ಈ ಹಳದಿ ನಂಜಾಣು ರೋಗ ಯಾವುದೇ ಹಂತದಲ್ಲಿ ಸಹ ಬರ್ಬೋದು. ರೋಗಾಣು ಸೋಂಕಿದ್ರೆ ಮತ್ತು ಈ ಹಳದಿ ನಂಜಾಣು ರೋಗ ಮುಖ್ಯವಾಗಿ ಹರಡೋದಕ್ಕೆ ಈ ಒಂದು ಕೀಟಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಹಾಗಾಗಿ ಕೀಟದ ಒಂದು ಬಾಧೆ ಇದ್ದರೆ ನಾವು ಸಾಮಾನ್ಯವಾಗಿ ರೋಗವನ್ನು ನೋಡ್ತೀವಿ. ಈ ರೋಗ ಹರಡುವಲ್ಲಿ ಬಿಳಿ ನೊಣದ ಬಾಧೆ ಭಾಳ ಪ್ರಮುಖ, ಬಿಳಿ ನೊಣಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಈ ರೋಗವನ್ನು ನಿಯಂತ್ರಣ ಮಾಡಬೇಕಾದ್ರೆ ನಾವು ಕೀಟಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಇಲ್ಲಿ ನೀವು ಹೇಳಿದ್ರಿ ಸಿಂಪರಣೆ, ಇದಕ್ಕೆ ಏನೇನು ಸಿಂಪರಣೆಯನ್ನು ಮಾಡಬೇಕು, ನಿರ್ವಹಣೆ ಮಾಡ್ಬೇಕಾದ್ರೆ ಬಂತಂದ್ರೆ ರೋಗ ಹಳದಿ ನಂಜು ರೋಗ. ಹಳದಿ ರೋಗ ಪ್ರಾರಂಭದಲ್ಲಿ ಏನಾದರೂ ನೋಡಿದರೆ ಅಂಥ ಗಿಡಗಳನ್ನು ಕಿತ್ತಿ ಒಗೆಯುವುದು ಭಾಳ ಬೆಸ್ಟ್, ಭಾಳ ಉತ್ತಮವಾದಂಥ ಒಂದು ಪದ್ಧತಿ ರೀ. ಅಂದರೆ ರೋಗ ಹರಡುವುದನ್ನು ನಾವು ತಪ್ಪಿಸ್ಬೋದು. ಅಂದರೆ ಪ್ರಾರಂಭದಲ್ಲಿ ದಿನಗಳಲ್ಲಿ ಹೊಲಗಳಲ್ಲಿ ನಾವು ಇಂಥ ಹಳದಿ ಬಣ್ಣದ ಸೋಂಕು ಹೊಂದಿರತಕ್ಕಂಥ ಗಿಡಗಳನ್ನು ಗುರುತಿಸಿ ಅದನ್ನು ಕಿತ್ತಿ ಸುಡಬೇಕಾಗುತ್ತೆ. ಎರಡನೇದೇನಪ್ಪ ಅಂತಂದರೆ ಈ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಕೀಟನಾಶಕವನ್ನು, ಕೀಟಗಳ ಬಿಳಿ ನೊಣದ ಒಂದು ಆವಳಿಯನ್ನು ನಿಯಂತ್ರಿಸಲು ಕೀಟನಾಶಕವನ್ನು ನಾವು ಬಳಸಬೇಕಾಗುತ್ತೆ. ಅದಕ್ಕಾಗಿ 1.7 mL ಡೈಮೆಥೋಹೇಟ್ ಅಥವಾ 0.25 mL ಇಮಿಡಾಕ್ರೋಪಿಡ್ ಅನ್ನುವ ಒಂದು ಕೀಟನಾಶಕವನ್ನು ಬಳಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಅದಲ್ಲದೆ ಎಲ್ಲಿ ಜಾಸ್ತಿ ಪ್ರಮಾಣದ ರೋಗವನ್ನು ಬರತಕ್ಕಂಥ ಕ್ಷೇತ್ರಗಳಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಕೆಲವೊಂದು ತಳಿಗಳು, ಮುಖ್ಯವಾಗಿ ಪರ್ಭಾಣಿ ಕ್ರಾಂತಿ ಅನ್ನುವ ಒಂದು ಬೆಂಡಿ ತಳಿ ರೋಗ ನಿರೋಧಕ ಶಕ್ತಿ ಹೊಂದಿದ್ದೀರಿ. ಅದಲ್ಲದೆ ಅರ್ಕ ಅಭಯ ಅಂತ ಒಂದು ತಳಿ ಸಹ ಸಿಗ್ತಾ ಇದೆ, ಅರ್ಕ ಅನಾಮಿಕ ಅನ್ನುವ ಒಂದು ತಳಿ ಸಹ ಸಿಗ್ತಾ ಇದೆ. ಇವು ಹಳದಿ ನಂಜಿ ರೋಗಾಣುವನ್ನು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಇನ್ನು ಮತ್ತೊಂದು ರೋಗ ತಾವು ಹೇಳಿದ್ರಿ ಸಸಿಸಾಯಿ ರೋಗ ಅಂತಕ್ಕಂಥ ವಿಚಾರ, ಇದು ಸಸಿಸಾಯಿ ರೋಗ ಅಂದರೆ ಸಸಿಗಳ ಹಂತದಲ್ಲಿ ಬರುತ್ತಾ ಅಥವಾ ಹೇಗೆ ಬೆಂಡೆ ಬೆಳೆಯಲ್ಲಿ? ಇದು ನೋಡಿ ಸಸಿ ಸಾಯುವ ರೋಗ ಅಂತಂದರೆ ಈ ಪ್ರಾರಂಭ ತಪ್ಪಂತಂದರೆ ಇಮಿಡಿಯೇಟ್ ಆಗಿ ಸಸಿ ಸಾಯುವುದನ್ನು ನೋಡ್ತೀವಿ ರೀ. ಇದು ಪ್ರಾರಂಭದ ದಿನಗಳಲ್ಲಿ ನಾವು ನೋಡ್ತೀವಿ, ಅಂದರೆ 1 ತಿಂಗಳ ಅವಧಿಯಲ್ಲಿ ಈ ರೋಗವನ್ನು ನೋಡ್ತೀವಿ. ನಂತರ ಈ ರೋಗದ ತೀವ್ರತೆ ಕಡಿಮೆ ಆಗುತ್ತೆ. ಇದು ಮುಖ್ಯವಾಗಿ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಇದು. ಇದಕ್ಕೆ ಈ PTM ಅಥವಾ ರೈಸಕ್ಟೋನೆ ಅನ್ನುವ ಶಿಲೀಂಧ್ರ ಕಾರಣ ಆಗಿರ್ತದೆ. ಹಾಗಾಗಿ ಈ ಬರದ ಹಾಗೆ ಸಸಿ ಸಾಯುವ ರೋಗ ನಿರ್ವಹಣೆ ಮಾಡಬೇಕಾದ್ರೆ ಆದಷ್ಟು ಈ ಸಸಿ ಸಾಯು ರೋಗ ನಿರ್ವಹಣೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ನೀರು ನಿಲ್ದ ಬಸ್ತು ಹೋಗ್ತಕ್ಕಂಥ ಒಂದು ಪ್ರದೇಶವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಎಲ್ಲಿ ನೀರು ನಿಲ್ತದೆ ಆ ರೋಗ, ಈ ಒಂದು ಸಸಿ ಸಾಯುವ ರೋಗ ಜಾಸ್ತಿ ಆಗ್ತದೆ. ಇದು ಒಂದು ಎಚ್ಚರಿಕೆ. ಇನ್ನು ಎರಡನೇದೇನಪ್ಪ ಅಂತಂದರೆ ಬೀಜವನ್ನು ಬಿತ್ತಪೂರ್ವದಲ್ಲಿ ಬೀಜೋಪಚಾರ ಮಾಡಿ ಬಿತ್ತಬೇಕಾಗುತ್ತೆ. ಅದಕ್ಕಾಗಿ ಕ್ಯಾಪ್ಟಾನ್ ಅಥವಾ ಥೈರಾಮ್ ಅನ್ನುವ ಶಿಲೀಂಧ್ರನಾಶಕವನ್ನು ಬಳಸ್ಬೋದು, 2 gram ಪ್ರತಿ KG ಬೀಜಕ್ಕೆ. ಅಥವಾ ಇನ್ನು ಟ್ರೈಕೋಡರ್ಮಾ ಅನ್ನುವ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಮಾಡಿ ಬಿತ್ತುವುದನ್ನು ಸಹ ನಾವು ಸಸಿ ಸಾಯುವುದನ್ನು ಕಡಿಮೆ ಮಾಡಬಹುದು. ಇನ್ನು ಮತ್ತೊಂದು ಎಲಚಿಕ್ಕೆ ರೋಗ, ಹೇಗೆ ಬೆಂಡೆ ಬೆಳೆಯಲ್ಲಿ ಎಲಚಿಕ್ಕೆ ರೋಗ ಒಂದು ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಮಾಡ್ತದಂತಿರ್ತಾವೆ ಎಲಚಿಕ್ಕೆ ರೋಗ? ಇದು ಸಹ ಕೆಲವೊಂದು ಸಮಯದಲ್ಲಿ, ಅಂದರೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ತೇವಾಂಶ ಇದ್ದರೆ ಅಂಥ ಸಮಯದಲ್ಲಿ ಈ ರೋಗ ಸಹ ಹೆಚ್ಚು ಬಂದು ಇಳುವರಿ ಮೇಲೆ ಪರಿಣಾಮ ಬೀರ್ತದೆ. ಇದು ಸಾಮಾನ್ಯವಾಗಿ ಎಲೆಯ ಬೆಳವಣಿಗೆ ಹಂತದಲ್ಲಿ, ಅಂದರೆ ನಾಟಿ ಮಾಡಿದ 1.5 ತಿಂಗಳಿಂದ ಅವಧಿಯಲ್ಲಿ ನಾವು ರೋಗವನ್ನು ನೋಡಬಹುದು. ಇದು ಪ್ರಾರಂಭದಲ್ಲಿ ಎಲೆಯ ಮೇಲೆ ಕಂದು ಆಕಾರದ ಮಚ್ಚೆಗಳನ್ನು ನಾವು ನೋಡ್ತೀವಿ ರೀ. ಅದು ವಾತಾವರಣದಲ್ಲಿ ಏನಾದರೂ ಆರ್ದ್ರತೆ ಇದ್ದರೆ ಅಥವಾ ವಾತಾವರಣದಲ್ಲಿ ತೇವಾಂಶ ಇದ್ದರೆ ಈ ಎಲೆಗಳ ಚುಕ್ಕಿ ಏನಾಗುತ್ತೆ ಗಣನೀಯವಾಗಿ ಹೆಚ್ಚಾಗಿ ಕೂಡಿಕೊಂಡು ಒಂದಕ್ಕೊಂದು ಸೇರಿಕೊಂಡು ಸಂಪೂರ್ಣ ಎಲೆಯನ್ನು ಒಣಗಿಸ್ತದೆ, ಎಲೆ ಉದುರುವುದನ್ನು ನಾವು ನೋಡ್ತೀವಿ. ಅಂಥ ಸಮಯದಲ್ಲಿ ಎಲೆ ಚುಕ್ಕೆಯನ್ನು ರೋಗ ಗುರುತಿಸಿ ಒಂದು ಸಿಂಪರಣೆ ಮಾಡುವುದರಿಂದ ರೋಗವನ್ನು ಹತೋಟಿ ಮಾಡ್ಬೋದು. ರೈತರು ಈ ಒಂದು ರೋಗ ಕಂಡ ತಕ್ಷಣ, ಎಲೆ ಚುಕ್ಕೆ ರೋಗವನ್ನು ನೋಡಿದ ತಕ್ಷಣ ಅದಕ್ಕೆ ಮ್ಯಾಂಕೋಸಬ್ ಇರ್ಬೋದು ಅಥವಾ ಎಕ್ಸಾಕೊನೋಝೋಲ್ ಅನ್ನೋ ಒಂದು ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಡೈಪೆನ್ಕೊನೋಝೋಲ್ ಅನ್ನುವ ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡುವುದರಿಂದ ರೋಗವನ್ನು ಕಡಿಮೆ ಮಾಡ್ತೀವಿ. ಒಟ್ಟಾರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬೆಂಡೆ ಬೆಳೆಯನ್ನು ಬೆಳೆದಾಗ ರೈತರು ಯಾವ ಸೀಸನ್ನಲ್ಲಿ ಬೆಂಡೆ ಬೆಳೆ ಅತ್ಯಂತ ರೋಗ ಕಡಿಮೆ ಆಗಿ ರೋಗ ಇರಲಾರ್ದಂತೆ ಬರ್ತಕ್ಕಂಥ ಸೀಸನ್ ಯಾವುದಂತಿರ್ತಾವೆ? ಬೆಂಡೆ ಬೆಳೆ ಚೆನ್ನಾಗಿ ಬರುವಂಥ ಒಂದು ಸೀಸನ್ ಅಂದರೆ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆ ಬರ್ತದಂತಿರೋ ಅಥವಾ ಬೇಸಿಗೆಯಲ್ಲಿ ಚೆನ್ನಾಗಿ ಬೆಂಡೆ ಬೆಳೆ ಬರ್ತದಂತಿರೋ ಹೇಗೆ? ನೀರಿನ ಒಂದು ವ್ಯವಸ್ಥೆ ಇದ್ದರೆ ಬೇಸಿಗೆಯಲ್ಲಿ ಬೆಳೆಯೋದು ಭಾಳ ಉತ್ತಮ. ಇದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಸಹ ಕಮ್ಮಿ ಆಗುತ್ತೆ, ಹಾಗೆ ಹೆಚ್ಚಿನ ಇಳುವರಿಯನ್ನು ಸಹ ರೈತರು ಪಡಿಬಹುದು. ಇನ್ನು ಬೆಂಡೆ ಬೆಳೆಯಲ್ಲಿ ಸಮಗ್ರವಾಗಿ ರೋಗ ನಿರ್ವಹಣೆ ಕ್ರಮಗಳೇನಾರದವ ಹಾಗೆ ಇಲ್ಲಿ ಸಮಗ್ರವಾಗಿ ಯಾವ ರೀತಿ ರೋಗ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಬೇಕು ರೈತರು? ರೈತರು ಕೆಲವೊಂದು ಮುನ್ನೆಚ್ಚರಿಕೆಯನ್ನು ವಹಿಸೋದ್ರಿಂದ ರೋಗವನ್ನು ನಾವು ಬೆಂಡೆಯಲ್ಲಿ ಕಡಿಮೆ ಮಾಡೋದು. ಅವು ಯಾವೆಂದರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಕಂಪಲ್ಸರಿಯಾಗಿ ನಾವು ಯಾವುದೇ ಕಂಪ್ನಿಯ ಬೀಜವನ್ನು ತಗೊಂಡ್ರೂ ಸಹ ಬೀಜೋಪಚಾರ ಮಾಡಿ ಬಿತ್ತಬೇಕಾಗುತ್ತೆ. ಅದಕ್ಕಾಗಿ ಕ್ಯಾಪ್ಟಾನ್ ಅಥವಾ ಥೈರಾಮ್ದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕಾಗುತ್ತೆ. ಇದು 2 gram ಪ್ರತಿ KG ಬೀಜದಕ್ಕೆ ಬೀಜೋಪಚಾರ ಮಾಡಬೇಕು. ಇನ್ನು ಜೈವಿಕ ಶಿಲೀಂಧ್ರನಾಶಕ ಆಗಿರ್ತಕ್ಕಂಥ ಟ್ರೈಕೋಡ್ರಮನ್ ಸಹ ನಾವು ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಸಸಿ ಸಾಯುವ ರೋಗವನ್ನು ನಾವು ಹತೋಟಿ ಮಾಡಬೇಕು. ಇನ್ನು ಎರಡನೇದೇನಪ್ಪ ಅಂತಂದರೆ ಈ ಬೆಳೆಗಳಿಗೆ ಸಮತೋಲನವಾದಂಥ ಒಂದು ಪೋಷಕಾಂಶಗಳನ್ನು ಕೊಡುವುದರಿಂದ ಸಹ ರೋಗವನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಇನ್ನು ಬೂದಿ ರೋಗ ಮತ್ತು ಎಲೆ ಚುಕ್ಕೆ ರೋಗ

₹550 ₹2,651 ಭತ್ತ ರಾಜಹಂಸ ₹1,302 ಭತ್ತ ಸೋನಾ ಮಸೂರಿ ₹1,211 ₹1,702 ಸೂರ್ಯಕಾಂತಿ ಕನಿಷ್ಠ ₹5,217 ಗರಿಷ್ಠ ₹5,439 ಹಾಗೆ ಕೆಂಪು ತೊಗರಿ ₹3,959 ಬಿಳಿ ತೊಗರಿ ₹4,469 ರೈತ ಬಂಧುಗಳೇ, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆಯ ಧಾರಣೆ. ಸಜ್ಜೆ ಕನಿಷ್ಠ ₹1,440 ಗರಿಷ್ಠ ₹1,700 ಜೋಳ ಸ್ಥಳೀಯ ₹1,670 ಭತ್ತ ಸೋನಾ ಮಸೂರಿ ₹2,216 ಸೂರ್ಯಕಾಂತಿ ಕನಿಷ್ಠ ₹5,790 ಗರಿಷ್ಠ ₹5,800 ರೈತ ಬಂಧುಗಳ ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ. ಭತ್ತ ಕಾವೇರಿ ಸೋನ ಕನಿಷ್ಠ ₹1,660 ಗರಿಷ್ಠ ₹1,870 ಭತ್ತ ಆರ್ಎನ್ಆರ್ ಹಳೆಯದು ₹1,875 ₹1,980 ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ ₹2,185 ಗರಿಷ್ಠ ₹2,245 ರೈತ ಬಂಧುಗಳ ಇದುವರೆಗೆ ರಾಯಚೂರು ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ರೈತ ಬಂಧುಗಳೇ, ಈಗ ಆಲಿಸೋಣ ಗರ್ಭಧರಿಸಿದ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆ. ಈ ಕುರಿತು ಡಾಕ್ಟರ್ ವಿಜಿ ಬಾವಲತಿಯವರಿಂದ ಮಾಹಿತಿಯನ್ನ. ಹೈನುಗಾರಿಕೆಯಲ್ಲಿ ಗರ್ಭಧರಿಸಿದ ದನಗಳ ಪಾಲನೆ ಮತ್ತು ಪೋಷಣೆ ಅತಿ ಮುಖ್ಯವಾದದ್ದು. ಈ ಮುಂದೆ ಹೇಳ್ತಕ್ಕಂಥ ಕೆಲವು ಆಧುನಿಕ ಪಾಲನೆ ಮತ್ತು ಪೋಷಣೆಯ ನಿಯಮಗಳನ್ನು ಪರಿಪಾಲಿಸಿದಾಗ ಹೆಚ್ಚು ಲಾಭವನ್ನು ಪಡಿಬಹುದು. ಮುಖ್ಯವಾಗಿ ಸರಿಯಾದ ಗಾಳಿ ಬೆಳಕು ಬರುವಂಥ ಹಾಗೂ ಸೂಕ್ತ ಜಾಗ ಇರತಕ್ಕಂಥ ಕೊಟ್ಟಿಗೆಯಲ್ಲಿ ಕಟ್ಟುವುದರಿಂದ ದನಗಳು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ. ದನಗಳನ್ನು ಹಾಗೂ ಕೊಟ್ಟಿಗೆಯನ್ನು ಪ್ರತಿನಿತ್ಯ ಸ್ವಚ್ಛವಾಗಿ ತೊಳೆದು ಒಣಗಿಸಬೇಕು ಹಾಗೂ ಕೊಟ್ಟಿಗೆ ಸುತ್ತಮುತ್ತಲು ಸ್ವಚ್ಛವಾಗಿಟ್ಟು ಗಿಡಮರಗಳನ್ನು ಬೆಳೆಸಿ ತಂಪಾಗಿಡುವುದು ಬಹಳ ಒಳ್ಳೆಯದು. ಮಣಕಗಳಿಗೆ ಅಂಟು ಮತ್ತು ಸಾಂಕ್ರಾಮಿಕ ರೋಗಗಳು ಬರದ ಹಾಗೆ ಯೋಗ್ಯ ಸಮಯದಲ್ಲಿ ಲಸಿಕೆಗಳನ್ನು ಹಾಕಿಸಬೇಕು. ಒಳ ಮತ್ತು ಹೊರ ಪರಾವಲಂಬಿ ಜೀವಿಗಳ ನಿವಾರಣೆಗೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿವಾರಕ ಔಷಧೋಪಚಾರವನ್ನು ಮಾಡಬೇಕು. ವಿಶೇಷವಾಗಿ 5ನೇ ಮತ್ತು 6ನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ಜಂತು ನಿವಾರಕ ಔಷಧಿಯನ್ನು ತಪ್ಪದೇ ಕೊಡಬೇಕು. ಗರ್ಭದ ಕೊನೆಯ ಹಂತದಲ್ಲಿ ಇತರ ದನಗಳಿಂದ ಈ ಒಂದು ಗರ್ಭಧರಿಸಿದಂಥ ದನಗಳನ್ನು ಬೇರೆಯಾಗಿ ಕಟ್ಟಬೇಕು. ಜಾನುವಾರುಗಳು ಗರ್ಭಧರಿಸಿದ 6 ತಿಂಗಳ ನಂತರ ಮನೆಯಲ್ಲಿ ಕಟ್ಟಿ ಮೇಯಿಸೋದು ಒಳ್ಳೆಯದು. ಇಂಥ ಒಂದು ಸಮಯದಲ್ಲಿ ದಿನಕ್ಕೆ 1-2 ಗಂಟೆ ತಂಪಾದ ವೇಳೆಯಲ್ಲಿ ಹೊರಗಡೆ ತಿರುಗಾಡಲಿಕ್ಕೆ ಬಿಡಬಹುದು. ಮಣಕಗಳು ಗರ್ಭಧರಿಸಿದ 6 ತಿಂಗಳಾದ ಮೇಲೆ ಪ್ರತಿದಿನ ಮೈ ಕೆಚ್ಚಲು ಹಾಗೂ ಮೊಲೆಗಳನ್ನು ತೊಳೆದು ಕೈಯಾಡಿಸಬೇಕು. ಇದರಿಂದ ಮುಂದೆ ಅದು ಕರು ಹಾಕಿದ ಮೇಲೆ ಹಾಲು ಹಿಂಡಲಿಕ್ಕೆ ತೊಂದರೆ ಆಗೋದಿಲ್ಲ. ಜಾನುವಾರುಗಳಿಗೆ ಗರ್ಭ ಕಟ್ಟಿಸಿದ ತಾರೀಖನ್ನು ಬರೆದಿಟ್ಟುಕೊಂಡು ಅವುಗಳು ಕರು ಹಾಕುವ ಅಂದಾಜು ದಿನಾಂಕವನ್ನು ನೆನಪಿನಲ್ಲಿಟ್ಟುಕೊಂಡು ಗಮನಿಸ್ತಾ ಇರಬೇಕು. ಒಂದು ವೇಳೆ ಅವಧಿ ಮುಗಿದ ಮೇಲೂ ಕರು ಹಾಕದೇ ಇದ್ದರೆ ಪಶುವೈದ್ಯರಿಂದ ಸೂಕ್ತವಾದಂಥ ಒಂದು ಚಿಕಿತ್ಸೆಯನ್ನು ಮಾಡಿಸೋದು ಒಳ್ಳೆಯದು. ಕರು ಹಾಕಿದ 1/2 ಗಂಟೆಯ ಒಳಗಾಗಿ ಜಾನುವಾರಿನ ಮೈಯನ್ನು ಚೆನ್ನಾಗಿ ತೊಳೆದು ಕರುವಿಗೆ ಗಿನ್ನದ ಹಾಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಸಬೇಕು. ಹಾಲನ್ನು ನಂತರ ಹಿಂಡ್ಕೋಬಹುದು. ಕರು ಹಾಕಿದ 6-8 ಗಂಟೆಯ ಒಳಗೆ ಅದರ ಮಾಂಸ ಪೂರ್ತಿಯಾಗಿ ಒಂದು ವೇಳೆ ಬೀಳದೇ ಇದ್ದರೆ ಪಶುವೈದ್ಯರಿಂದ ಸೂಕ್ತ ಸಲಹೆಯನ್ನು ಪಡೆದು ಉಪಚಾರವನ್ನು ಮಾಡಬೇಕು. ಕರು ಹಾಕಿದ ಜಾನುವಾರಿನ ಮಾಂಸ ಪೂರ್ತಿ ಬೀಳಬೇಕು. ಗರ್ಭಧರಿಸಿದ ದಿನಗಳ ಒಂದು ಪೋಷಣೆಯನ್ನು ಮಾಡೋದಾದರೆ ತಾಯಿಯ ದೇಹ ಪೋಷಣೆಗೆ ಹಾಗೂ ಗರ್ಭದಲ್ಲಿರ್ತಕ್ಕಂಥ ಕರುವಿನ ಸರಿಯಾದ ಬೆಳವಣಿಗೆಗೆ ಗರ್ಭಧರಿಸಿದ 6 ತಿಂಗಳವರೆಗೆ 1.5-2 ಕಿಲೋಗ್ರಾಂ, ನಂತರ ಕರು ಹಾಕುವವರಿಗೆ ಪ್ರತಿದಿನ 2-3 ಕಿಲೋಗ್ರಾಂ ದಾನಿ ಮಿಶ್ರಣವನ್ನು ಕೊಡಬೇಕು. ಜಾನುವಾರುಗಳಿಗೆ ಪ್ರತಿನಿತ್ಯ ಹೊಟ್ಟೆ ತುಂಬುವಷ್ಟು ಒಳ್ಳೆಯ ಹಸಿರು ಮೇವು ಹಾಗೂ ಒಣಮೇವನ್ನು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದೇ ಇದ್ದರೆ ರಸಮೇವನ್ನು ಅಂದರೆ ಸೈಲೇಜನ್ನು ಕೊಡಬೇಕು. ಹಸಿರು ಮೇವಿನಲ್ಲಿ ಜೀವಸತ್ವ ಎ ಇರುವುದರಿಂದ ಇದು ದೇಹದ ಬೆಳವಣಿಗೆಗೆ ಹಾಗೂ ಉತ್ಪಾದನೆಗೆ ಬಹಳ ಅವಶ್ಯಕ. ಜಾನುವಾರುಗಳಿಗೆ ದಿನಕ್ಕೆ 3-4 ಬಾರಿ ಸ್ವಚ್ಛವಾದ ನೀರನ್ನು ಯಥೇಚ್ಛವಾಗಿ ಕುಡಿಸಬೇಕು. ಇನ್ನು ಗರ್ಭಧರಿಸಿದಂಥ ದನಗಳನ್ನು ಅವು ಕರು ಹಾಕಿದ ಮೇಲೆ ಹಿಂಡುವ ದನಗಳಾಗ್ತವೆ. ಈ ಹಿಂಡುವ ದನಗಳ ಪಾಲನೆಯನ್ನು ಚೆನ್ನಾಗಿ ಮಾಡೋದ್ರಿಂದ ಹಾಲಿನ ಇಳುವರಿಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡಿಬೋದು. ಹಾಲು ಹಿಂಡುವ ಮೊದಲು ಜಾನುವಾರುಗಳ ಮೈಯನ್ನು ಮತ್ತು ಕೊಟ್ಟಿಗೆಯನ್ನು ಪ್ರತಿದಿನ ಚೆನ್ನಾಗಿ ತೊಳಿಬೇಕು. ಕೊಟ್ಟಿಗೆಯು ಒಣದಾಗಿರಬೇಕು. ಇದರಿಂದ ಚೆಚ್ಚಲುಬಾವು ರೋಗವನ್ನು ತಡೆಗಟ್ಟಬಹುದು. ನಿಗದಿತ ಸಮಯದಲ್ಲಿಯೇ ಹಾಲನ್ನು ಹಿಂಡುವುದರಿಂದ ಹಾಲಿನ ಇಳುವರಿಯು ಉತ್ತಮವಾಗಿರ್ತದೆ. 10 ಲೀಟರ್ಗಿಂತ ಹೆಚ್ಚು ಹಾಲು ಕೊಡ್ತಕ್ಕಂಥ ಮಿಶ್ರತಳಿ ಹಸುಗಳನ್ನು ದಿನಕ್ಕೆ 3 ಬಾರಿ ಹಿಂಡೋದು ಒಳ್ಳೆಯದು. ಹಾಲು ಹಿಂಡುವ ಮೊದಲು ಜಾನುವಾರಿನ ಕೆಚ್ಚಲನ್ನು ಹಿಂಡುವವರು ಕೈಗಳನ್ನು ಚೆನ್ನಾಗಿ ತೊಳಿಬೇಕು. ಹಿಂಡುವಾಗ ಮೊಲೆಗೆ ಬೆಣ್ಣೆ ಅಥವಾ ಎಣ್ಣೆ ಪದಾರ್ಥಗಳನ್ನು ಹಚ್ಚಬಾರ್ದು. ಹಾಲನ್ನು ಪೂರ್ಣ ಮುಷ್ಟಿ ಪದ್ಧತಿಯಿಂದ ಆದಷ್ಟು 7-8 ನಿಮಿಷಗಳಲ್ಲಿ ಹಿಂಡಬೇಕು. ಇದರಿಂದ ಕೆಚ್ಚಲುಬಾವು ರೋಗ ಹಾಗೂ ಮೊಲೆಗೆ ಆಗಬಹುದಾದಂಥ ಗಾಯಗಳನ್ನು ತಡೆಗಟ್ಟಿ ಹೆಚ್ಚಿಗೆ ಒಂದು ಹಾಲಿನ ಉತ್ಪಾದನೆಯನ್ನು ಪಡಿಬಹುದು. ಹಿಂಡುವ ಮತ್ತು ಹಾಲು ಶೇಖರಿಸತಕ್ಕಂಥ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಉಪಯೋಗಿಸಬೇಕು. ಹಾಲು ಹಿಂಡಲು ಉಪಯೋಗಿಸುವ ಪಾತ್ರೆಗಳನ್ನು ಅಡುಗೆ ಮಾಡಲಿಕ್ಕೆ ನಾವು ಉಪಯೋಗ ಮಾಡಬಾರದು. ಹಾಲು ಹಿಂಡತಕ್ಕಂಥ ಸಮಯದಲ್ಲಿ ಜಾನುವಾರುಗಳಿಗೆ ಹೊಡೆಯುವುದಾಗಲಿ ಅಥವಾ ಬೆದರಿಸುವುದಾಗಲಿ ಮಾಡಬಾರದು. ಇದರಿಂದ ಹಾಲಿನ ಇಳುವರಿ ಕಡಿಮೆ ಆಗುವ ಸಂಭವ ಇರ್ತದೆ. ದಿನಕ್ಕೆ 10 ಲೀಟರ್ಗಿಂತ ಹೆಚ್ಚಿಗೆ ಹಾಲು ಹಿಂಡುವಂಥ ಮಿಶ್ರತಳಿ ಆಕಳುಗಳನ್ನು ಯಂತ್ರದಿಂದಲೂ ಹಿಂಡಬಹುದು. ಹೀಗೆ ಮಾಡುವಾಗ ಶುಚಿತ್ವವನ್ನು ಕಾಪಾಡುವುದು ಹಾಗೂ ಎಚ್ಚರಿಕೆಯನ್ನು ವಹಿಸುವುದು ಬಹಳ ಅವಶ್ಯ. ಜಾನುವಾರು ಕರು ಹಾಕಿದ 2 ತಿಂಗಳ ಒಳಗೆ ಬೆದೆಗೆ ಬಂದು 3 ತಿಂಗಳ ಒಳಗಾಗಿ ಗರ್ಭವನ್ನು ಧರಿಸಬೇಕು. ಒಂದು ವೇಳೆ ಬೆದೆಗೆ ಬರದೇ ಇದ್ದರೆ ಮತ್ತು ಗರ್ಭವನ್ನು ಧರಿಸದೇ ಇದ್ದರೆ ಪಶುವೈದ್ಯರಿಂದ ಪರೀಕ್ಷಿಸಿ ಸೂಕ್ತವಾದಂಥ ಔಷಧ ಉಪಚಾರವನ್ನು ಮಾಡಿಸಬೇಕು. ಇದರಿಂದ ವರ್ಷಕ್ಕೊಂದು ಕರು ಹಾಕುವ ಹಾಗೂ ಸತತ ಹಾಲನ್ನು ನಾವು ಪಡಿಬಹುದು. ಹಾಲು ಹಿಂಡುವ ಜಾನುವಾರು ಗರ್ಭ ಧರಿಸಿದ ಮೇಲೆ ಅದು ಮುಂದೆ ಕರು ಹಾಕುವ 3 ತಿಂಗಳುಗಳ ಮೊದಲೇ ಹಾಲು ಹಿಂಡುವುದನ್ನು ಕ್ರಮೇಣ ನಿಲ್ಲಿಸಬೇಕು. ಅಂದರೆ ಮೊದಲು ಸ್ವಲ್ಪ ದಿವಸ ಒಪ್ಪತ್ತು ಹಿಂಡಬೇಕು, ನಂತರ 2 ದಿವಸಕ್ಕೊಮ್ಮೆ, 3-4 ದಿವಸಕ್ಕೊಮ್ಮೆ, 5 ಅಥವಾ 6 ದಿವಸಕ್ಕೊಮ್ಮೆ, ಕೊನೆಗೆ ವಾರಕ್ಕೊಮ್ಮೆ ಹಿಂಡಿ ಪೂರ್ತಿ ಹಾಲು ಹಿಂಡುವುದನ್ನು ನಿಲ್ಲಿಸಿ 2 ತಿಂಗಳು ವಿರಾಮವನ್ನು ಕೊಡಬೇಕು. ಹೀಗೆ ಮಾಡೋದರಿಂದ ಗರ್ಭದಲ್ಲಿಯ ಕರುವಿನ ಬೆಳವಣಿಗೆ ಮೇಲೆ ಮತ್ತು ಮುಂದಿನ ಒಂದು ಸೂಲಿನ ಹಾಲಿನ ಇಳುವರಿಯ ಮೇಲೆ ಒಳ್ಳೆಯ ಪರಿಣಾಮ ಆಗ್ತದೆ. ಈ ಸಮಯದಲ್ಲಿ ದನಗಳಿಗೆ ದಾನೆ ಮಿಶ್ರಣದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹೆಚ್ಚಿಗೆ ಹಾಲು ಹಿಂಡುವ ಮಿಶ್ರತಳಿ ಹಸುಗಳನ್ನು ಆದಷ್ಟು ಮನೆಯಲ್ಲಿ ಕಟ್ಟಿ ಮೇಯಿಸೋದು ಒಳ್ಳೆಯದು. ಜೊತೆಗೆ ದಿನಕ್ಕೆ 1-2 ತಾಸು ತಂಪಾದ ವೇಳೆಯಲ್ಲಿ ಹೊರಗಡೆ ಅಡ್ಡಾಡಲಿಕ್ಕೆ ಬಿಡುವುದರಿಂದ ಅವುಗಳ ಒಂದು ಆರೋಗ್ಯವನ್ನು ಉತ್ತಮವಾಗಿಡಬಹುದು. ಇನ್ನು ಹಿಂಡುವ ದನಗಳ ಪೋಷಣೆ ಬಗ್ಗೆ ಹೇಳುವುದಾದರೆ, ಒಂದು ಜಾನುವಾರಿಗೆ ಅದರ ಹಾಲಿನ ಇಳುವರಿಯ 40-50% ಪ್ರಮಾಣದಷ್ಟು ದಾನಿ ಮಿಶ್ರಣವನ್ನು 1 ದಿವಸಕ್ಕೆ ಕೊಡಬೇಕು. ಉದಾಹರಣೆಗೆ, ಪ್ರತಿ 2-2.5 ಲೀಟರ್ ಹಾಲಿನ ಉತ್ಪಾದನೆಗೆ 1 ಕೆಜಿ ದಾನಿ ಮಿಶ್ರಣವನ್ನು ಒದಗಿಸಬೇಕು. ಒಂದು ವೇಳೆ ಉತ್ತಮ ಗುಣಮಟ್ಟದ ಹಸಿರು ಮೇವು ಲಭ್ಯವಿದ್ದಲ್ಲಿ ದಾನಿ ಮಿಶ್ರಣದ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ, 2-3 ಲೀಟರ್ ಹಾಲಿನ ಉತ್ಪಾದನೆಗೆ 1 ಕೆಜಿ ದಾನಿ ಮಿಶ್ರಣವನ್ನು ಕೊಡಬೇಕು. ಒಂದು ವೇಳೆ ಜಾನುವಾರು ಹಾಲು ಹಿಂಡುತ್ತಿದ್ದು ಅದರ ಜೊತೆಗೆ ಗರ್ಭ ಧರಿಸಿದ್ರೆ ಹಾಲಿನ ಇಳುವರಿಯ 1/2 ಪ್ರಮಾಣದ ದಾನಿ ಮಿಶ್ರಣದ ಜೊತೆಗೆ ಗರ್ಭ ಧರಿಸಿದ 6 ತಿಂಗಳವರೆಗೆ 1 ಕೆಜಿ ಹಾಗೂ 6 ತಿಂಗಳ ನಂತರ 2 ಕೆಜಿ ದಾನಿ ಮಿಶ್ರಣವನ್ನು ಹೆಚ್ಚಿಗೆ ಕೊಡಬೇಕು. ಪ್ರತಿದಿನ ಜಾನುವಾರುಗಳಿಗೆ ಹೊಟ್ಟೆ ತುಂಬುವಷ್ಟು ಹಸಿರು ಮೇವು ಮತ್ತು ಒಣಮೇವನ್ನು ಕೊಡಬೇಕು. ಒಂದು ವೇಳೆ ಹಸಿರು ಮೇವು ಸಿಗದೇ ಇದ್ದರೆ ರಸಮೇವನ್ನು ಕೊಡಬಹುದು. ಹಸಿರು ಮೇವುಗಳಾದಂಥ ಅದರಲ್ಲೂ ಗೋವಿನ ಜೋಳ ಹಾಗೂ ಕುದುರೆ ಮೆಂತ್ಯದ ಸೊಪ್ಪನ್ನು ತಿನ್ನಿಸುವುದರಿಂದ ದಾನಿ ಮಿಶ್ರದ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಒಂದು ಹಾಲಿನ ಉತ್ಪಾದನೆಯನ್ನು ಮಾಡ್ಕೋಬಹುದು. ಹಿಂಡುವ ದನಗಳಿಗೆ ನೀರು ಹೆಚ್ಚಿಗೆ ಬೇಕಾಗುವುದರಿಂದ 1 ದಿವಸಕ್ಕೆ ಕನಿಷ್ಠ 5-6 ಸಲ ಸ್ವಚ್ಛವಾದ ನೀರನ್ನು ಕುಡಿಸಬೇಕು. ಇಲ್ಲದೇ ಇದ್ದರೆ ಹಾಲಿನ ಒಂದು ಇಳುವರಿ ಕಡಿಮೆಯಾಗುವ ಸಾಧ್ಯತೆಗಳಿರ್ತವೆ. ಈ ರೀತಿ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆಯನ್ನು ಮಾಡುವುದರಿಂದ ಪ್ರತಿ 1-1.5 ವರ್ಷಕ್ಕೊಂದು ಕರು ಹಾಗೂ 2 ಸೂಲುಗಳ ನಡುವೆ 2-3 ತಿಂಗಳುಗಳನ್ನು ಬಿಟ್ಟು ಸತತವಾಗಿ ಹಾಲನ್ನು ಪಡೆದು ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಇದುವರೆಗೆ ಗರ್ಭಧರಿಸಿದ ಜಾನುವಾರುಗಳ ಪಾಲನೆ ಮತ್ತು ಪೋಷಣೆ ಈ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿಯನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಆಲಿಸೋಣ ಏಕತಾರಿ ಪದಗಳನ್ನು. ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಮಯ್ಯ ದಾಸರ್ ಅವರಿಂದ. ಶಕ್ತಿ ಇದ್ದಿಲ್ಲ ಮುದಕಿಗೆ 100 ವರುಷದಾಕೆ, ಮುದಕಿ 100 ವರುಷದಾಕೆ. ಆ ಮುದಕಿಗೆ ಕಣ್ಣು ಕಾಣದಿಲ್ಲ, ತೆಮೆಲೆ ಸೊಸೆ ಬೆಂಕಿ. ವೇಳೆ ವೇಳಕ್ಕೆ ಅನ್ನ ನೀಡದೆ ಇದ್ದಾಳು ಮೂರು ಬ್ಯಾರಕ್ಕೆ, ಸೊಸೆಯಂದು ಇದ್ದಾಳ ಮೂರು ಬ್ಯಾರಕ್ಕೆ. ಗಂಧವಲದಿಂದ ಬರುವ ಧರೊಳಗೆ ಮಾಡಳ ಅಂಚಿಕಿ, ಸೊಸೆ ಅಂದು ಮಾಡಳ ಅಂಚೆ. ನಾ ನಿಮ್ಮಮ್ಮನ್ ದರ್ಭಟ ತಡಿಯಲರೆ ಹೋಗತೀನಿ ಮನದು ಆಕೆ, ಸುಗುಣ ಹೋಗತೀನಿ ಮನದು ಆಕೆ. ಉಚ್ಚವಯ್ಯು ತಾಳಾಗುದಲ್ಲ ಆಸಿಗೆ ಆಸಿಗಲ್ಲ ಮೈಲ, ಆಸಿಗೆ ಹಾಸಿಗಲ್ಲ ಮೈಲ. ನಾನೆಷ್ಟು ತೊರೆಯಲಿ ಕೈಕಾಲ, ನಿಮ್ಮಪ್ಪಂದು ತಿಂದಿಲ್ಲ ಸಾಲ, ನಿಮ್ಮ ಮಂದು ತಿಂದಿಲ್ಲ ಸಾಲ. ಒಯ್ದುವಯಾಗೆ ಒಗದು ಬಾರ ನೀ ಒತ್ತು ಮುಣಗಿದ ಮೇಲ, ಸುಗುಣ ಒತ್ತು ಮುಣಗಿದ ಮೇಲ. ಹೇಳ್ತಿ ಮಾತು ಕೇಳಿ ಮರುಳುಗೇಡಿ ಗಂಡ ಮಾಡಲಿಲ್ಲ ಅನುಮಾನ, ಅವನು ಮಾಡಲಿಲ್ಲ ಅನುಮಾನ. ಆರು ತಾಸು ರಾತ್ರಿಗೆ ಎದ್ದು ಹೊತ್ತು ಕಂಡನು ಮುದಕೇನ, ಮಗನು ಹೊತ್ತು ಕಂಡನು ಮುದಕೇನ. ಮಗನು ಅವಯಂತ ಬೇಮಾನ. ಮಹಾದೇವನ ಕರುಣಯುತ್ತು ಮುದಕಿನ ಉಳಸಿದ ಭಗವಾನ, ಉಳಸಿದ ಭಗವಾನ. ಅಮಾವಾಸ್ಯ ದೀನ ಮುದಕಿ ಅಮಾವಾಸ್ಯ ದೀನ. ಬೀಳುತ್ತ ಬೀಳುತ್ತ ಊರಿಗೆ ಬಂದಳು ಸಾಂಬನ ದಯದಿಂದ, ಮುದಕಿ ಗುರುವಿನ ದಯದಿಂದ. ಹನುಮಂತ ದೇವರ ಗುಡಿಯಗೆ ಹೋಗಿ ಹೋಗಿ ಕುಂತಾಳು ಸುಮ್ಮನ, ಮುದಕಿ ಹೋಗಿ ಕುಂತಾಳು ಸುಮ್ಮನ. ನಾಲ್ಕು ಮಂದಿ ಕಳ್ಳರು ಅಲ್ಲಿ ಬಂದು ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು, ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು. ಸ್ವಾಮಿ ವರವು ಕೊಡು ನಮಗೊಂದು, ಸ್ವಾಮಿ ವರವು ಕೊಡು ನಮಗೊಂದು. ನಾವು ತರತೀವಿ ಕನ್ನ ಒಡೆದು, ನಾವು ತರತೀವಿ ಕನ್ನ ಒಡೆದು. ಇಡುತ್ತಿರುವ ಇದೊಳಗೆ ಇನ್ನರ್ಧ ಹೂವಂದಳ ಮುದಕಿ ಒಳಗಿಂದ, ಹೂವಂದಳ ಮುದಕಿ ಒಳಗಿಂದ. ದೇವರು ಮಾತಾಡಿತಂತ ಕಳ್ಳರು ಕುಶಲಿಂದ ಹೊಂಟಾರು, ಕಳ್ಳರು ಹಂದಿಕಿಂದ ಹೊಂಟಾರು. ಹೋಗಿ ಸೌಕಾರನ ಅಂಗಡಿ ಒಡೆದು ಲಘು ಮಾಡೇ ಜಲ್ದ, ಕಳ್ಳರು ಲಘು ಮಾಡೇ ಜಲ್ದ.